ಅವನಿಗೆ ಒಂದು ಅಚಾನಕವಾಗಿ ಆಕ್ಸಿಡೆಂಟ್ ಆಗ್ಬಿಡ್ತು. ಅವನಿಗೆ ಏನು ಪರಿಹಾರನೇ ಕೊಟ್ಟಿಲ್ಲ ಕಂಪನಿಯವರು. ಅವನಲ್ಲಿ ಒಂದು 40-50 ಸಾವಿರ ಖರ್ಚು ಮಾಡಿದರೆ ಇವರು 5,000 ಕೊಡಲಿಕ್ಕೂ ತಯಾರಾಗ್ತಾ ಇಲ್ಲ. ಅವಾಗ ನನಗನ್ನಿಸ್ತು ಅಚಾನಕವಾಗಿ ಅವನಿಗೆ ಹಿಂಗಾಯ್ತು, ನನಗೇನಾದ್ರು ಆಯ್ತಪ್ಪ ಅಂದ್ರೆ ನಾನು ಎಲ್ಲಿ ಹೋಗೋದು, ಇದು ಯಾವುದೂ ಬೇಡ, ಕೈಕಾಲು ಗಟ್ಟಿದ್ದವಾಗೆ ನಮ್ಮ ಊರು ನಾವು ಸೇರ್ಕೊಬಿಡುವ ಅಂತ ಹೇಳಿ 8 ವರ್ಷ ಕೆಲಸ ಮಾಡಿ ಅದನ್ನು ಬಿಟ್ಟು ಹೈನುಗಾರಿಕೆ ಕೃಷಿ ಅಭಿವೃದ್ಧಿನೇ ಮಾಡಲಿಕ್ಕೆ ಈ ಕಡೆ ಬಂದೆ. ಬಂದ ಮೇಲೆ ಇಲ್ಲೆಲ್ಲನೂ ವ್ಯವಸ್ಥಿತವಾಗಿ ಐತಿ ಅಥವಾ ನಾವು ಇಂತಿಂತ ವ್ಯವಸ್ಥೆ ಮಾಡ್ಕೊಳ್ಳೋಣ ಹಂಗನ್ಸುತ್ತ ಹೇಗೆ? ಬಂದ್ಮೇಲೆ 6 ವರ್ಷಗಳವರೆಗೆ ನಾನು ಹೈನುಗಾರಿಕೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ತೋಟದಲ್ಲಿ ಅಭಿವೃದ್ಧಿ ಮಾಡ್ತಾ ಉಳಿದೆ. ಆಮೇಲೆ ನಮ್ಗೆ ಹಾಲು ಹಿಂಡು ಒಂದು ಆಕಳು ಬಂತು, ಅದರಲ್ಲಿ ಚಲೋ ಹಾಲಿತ್ತು, ನಾನು ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಮಾರ್ಲಿಕ್ಕೆ ಚಾಲು ಮಾಡಿದೆ. ಅದೊಂದು ಒಳ್ಳೆ ಉತ್ಪನ್ನ ಕಾಣ್ಲಿಕ್ಕೆ ಚಾಲು ಆಯ್ತು, ಏ ಇದು ನಮಗೆ ಒಳ್ಳೆ ಕೈ ಹಿಡಿತದೆ ಅಂತ ಹೇಳಿ ಅದನ್ನೇ ಕಂಟಿನ್ಯೂ ಮಾಡಿದೆ. ಮತ್ತು ಆಕಳ ಖರೀದಿ ಮಾಡಿದೆ, ಊರಲ್ಲಿನೂ ಹಾಲು ಕೊಡ್ರಿಪ್ಪ ನಾನು ಮಾರಾಟ ಮಾಡ್ಕೊಡ್ತೇನೆ ಅಂತ ಹೇಳಿದೆ. ಹಿಂಗೆಲ್ಲ ಮಾಡಿ ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಆಯ್ತು, 200-300 ಲೀಟರ್ ದಿವಸಕ್ಕೆ ಸ್ಟಾಕ್ ಆಗ್ಲಿಕ್ಕೆ ಚಾಲು ಆಯ್ತು. ಆಮೇಲೆ ಕೃಷ್ಣ ಡೈರಿಯವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಕೊಡ್ಲಿಕ್ಕೆ ಸಪ್ಲೈ ಮಾಡ್ಲಿಕ್ಕೆ ಚಾಲು ಮಾಡಿದೆ. ಅದೊಂದು 3-4 ವರ್ಷ ಮಾಡಿದೆ. 3-4 ವರ್ಷ ಮಾಡಿದ್ರೆ ಲಾಸ್ಟ್ ಲಾಸ್ಟ್ ಒಂದ್ ದಿವಸ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ, ಒಂದ್ ದಿವಸ ಹಾಲು ಹಾಳಾಯ್ತು ಅಂತ ಹೇಳ್ತಾರೆ. ಹಿಂಗಾಗಿ ನನಗೆ ಲಾಸ್ ಆಗ್ಲಿಕ್ಕೆ ಚಾಲು ಆಯ್ತು. ಆಮೇಲೆ ನಾನೇ ಪ್ಯಾಕ್ ಮಾಡಿ ಮಾರಿದ್ರೆ ಏನಾಗ್ತದೆ ಅಂತೇಳಿ ಯೋಚನೆ ಮಾಡಿ ಮಾರ್ಕೆಟಿಗೆ ನಾನೇ ಹೋಗಿ ಮಾರ್ಲಿಕ್ಕೆ ಚಾಲು ಮಾಡಿದೆ. ಕೊರೋನಾ ಬಂದ್ಮೇಲೆ ಸ್ವಲ್ಪ ಕಷ್ಟ ಆಗ್ಲಿಕ್ಕೆ ಚಾಲು ಆಯ್ತು. ಅವಾಗ ಪ್ಯಾಕಿಂಗ್ ಮಾಡಿ ಮಾರುವ ಅಂತೇಳಿ ಪ್ಯಾಕಿಂಗ್ ಮಾಡಿ ಮಾರ್ಲಿಕ್ಕೆ ಚಾಲು ಮಾಡಿ. ಇದಕ್ಕೆಲ್ಲ ಸಲಹೆ ನಮ್ಮ ಮನೆಯವರದು. ಮನೆಯವರಿಂದಲೇ ನಾನು ಇಷ್ಟು ಮಾಡ್ಲಿಕ್ಕೆ ಧೈರ್ಯ ಬಂದಿದ್ದು, ಏ ಮಾಡ್ರಿ ನೀವು ಏನಾಗೋದಿಲ್ಲ ಅಂತೇಳಿ ಹುಮ್ಮಸ್ ಕೊಡೋರು ಅವರು. ಅವರ ಸಹಕಾರದಿಂದ ನಾನು ಮಾಡ್ತಾ ಇದ್ದಿದ್ದು. ಈಗ ನೀವು ಅವರು ಹಾಲು ಕೊಟ್ಟಾಗ ಅದು ಕೆಟ್ಟಿದೆ, ಅದು ಸರಿಯಾಗಲಿಲ್ಲ, ಇದು ಗುಣಮಟ್ಟದ್ದಿಲ್ಲ, ಹಿಂಗೆಲ್ಲ ಯಾಕಂತಿದ್ರು, ಸುಳ್ಳು ಹೇಳ್ತಿದ್ರು ಅಥವಾ ನಿಜವಾಗಿ ಹಂಗಿತ್ತು? ಕೆಲವೊಂದು ಏನಿರ್ತದೆ, ಈ ಪ್ರತಿಯೊಂದು ಡೈರಿಯವರು ನಾನು 32 ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಒಂದು ಲೀಸ್ಟ್ ಹಾಕಿಡ್ತಾರೆ. 4.5 ಫ್ಯಾಟ್ ಬರಬೇಕು, 28 ಮೇಲೆ ಡಿಗ್ರಿ ಇರಬೇಕು ಅಂತ ಹೇಳಿ ಅವರು ಒಂದು ಪ್ರೊಸೀಜರ್ ಹಾಕಿರ್ತಾರೆ. ಆ ಪ್ರೊಸೀಜರ್ ಪ್ರತಿ ದಿವಸ ಅದೇ ರೇಟ್ ಕೊಡ್ಲಿಕ್ಕೆ ಹತ್ತಿದ್ರೆ ಅವ್ರಿಗೆ ಲಾಸ್ ಕಳಿಸಬೇಕಾಗ್ತದೆ. ಅದಕ್ಕಾಗಿ ಒಂದು ವಾರದಲ್ಲಿ ಒಂದು ದಿವಸ ಆದರೂ ಅವ್ರು ಹಂಗೆ ಮಾಡಲೇಬೇಕಾಗ್ತದೆ ಅನಿವಾರ್ಯತೆ. ಗೌರ್ಮೆಂಟ್ ಡೈರಿ ಇರಲಿ, ಪ್ರೈವೇಟ್ ಡೈರಿ ಇರಲಿ, ಯಾವ ಡೈರಿ ಇದ್ರೂ ಒಂದು ತಿಂಗಳವರೆಗೆ ಅವ್ರಿಗೆ ಕ್ವಾಲಿಟಿ ಹಾಲು ಅಂತೇಳಿ ಯಾವ ಡೈರಿಯಲ್ಲೂ ತಗೊಳ್ಳೋದೇ ಇಲ್ಲ. ಒಂದು ಸಲಾರು ರಿಜೆಕ್ಟ್ ಮಾಡಲೇಬೇಕು, ಹಂಗೆ ಹಾಕ್ಕೊಳ್ಳೇಬೇಕು. ಅವರು ಡಿಗ್ರಿ ಕಡಿಮೆ ಉಂಟು ಅಂತ ಹೇಳ್ತಾರೆ ಅಥವಾ ಫ್ಯಾಟ್ ಕಡಿಮೆ ಉಂಟು ಅಂತ ಹೇಳ್ತಾರೆ. ಒಟ್ಟು ಸರಾಸರಿ 28-30 ಒಳಗೆ ರೇಟ್ ಬೀಳುವಂಗೆ ಅವ್ರು ಕ್ಯಾಲ್ಕುಲೇಷನ್ ಇಟ್ಟಿರ್ತಾರೆ. ಹೇಳುದು ಮಾತ್ರ 32 ಕೊಡ್ತೇವೆ, 35 ಕೊಡ್ತೇವೆ, ಸುಮ್ಮನೆ. ಆ ಕ್ವಾಲಿಟಿ ಯಾರ ಕಡೆಯಿಂದ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಂಗಿದ್ದಾಗ ನಿಮಗೆ ಬಹಳ ಲಾಸ್ ಆಗ್ತಿತ್ತಲ್ಲಿ? ಲಾಸ್ ಆಗ್ತಿತ್ತು. 200 ಲೀಟರ್ ನಾನು ಅಲ್ಲಿ ಖರೀದಿ ಮಾಡಿದ್ದಿದ್ರೆ ಅಲ್ಲಿ ಕಳಿಸಿದ್ರೆ 210 ಲೀಟರ್ ಬರ್ತಿತ್ತು. ಯಾಕೆಂದ್ರೆ ನಾವು ಅಳತೆ ಮಾಡುವಾಗ ಅವ್ರು ಹೇಳ್ಕೊಡ್ತಿದ್ರು ನಮ್ಗೆ, ಹಿಂಗೆ ಅಳತೆ ಮಾಡಬೇಕು, ಇದರಲ್ಲಿ ಹಿಂಗೆ ಹಾಕುವಾಗ ಇಲ್ಲಿ ಚೆಲ್ಲಬೇಕು ಅಂದ್ರೆ ನಮಗೊಂದು 10 ಲೀಟರ್ ಆದ್ರೂ ಪ್ರಾಫಿಟ್ ಎಕ್ಸ್ಟ್ರಾ ಬರುವ ಹಂಗೆ ಮಾಡ್ತಿದ್ರು ಅವರು. 100-10 ಲೀಟರ್ ನಿಕ್ಕಿ ಬಂದೇ ಬರ್ತದೆ. ಹೌದು, ಸೈಡಿಗೆ ಚೆಲ್ಕೊಂಡು ನಾವು ತಗೊಳ್ಬೇಕು. ಅಂದ್ರೆ ಆ ನಂತರ ನೀವು ಪ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆ ಲೂಸ್ ಆಗಿ ಮಾಡಲಿಕ್ಕೆ ಅವಾಗ ಹೇಗಿತ್ತು ಅದರ ಅನುಭವ ಏನು? ಅದರ ಅನುಭವ ನಂದು ಕ್ವಾಲಿಟಿ ಹಾಲು ಹೋಗೋದ್ರಿಂದ ನಾನು ಯಾರಿಗೂ ಮನೆ ಮನೆಗೆ ಹೋಗಿ ಹಾಕೋದಿಲ್ಲ. ಕಾರಲ್ಲಿ ತಗೊಂಡು ಹೋಗ್ತೇನೆ, ಕಾರ್ ಡಿಕ್ಕಿ ಓಪನ್ ಮಾಡಿ ನಿಂತು ಬಿಡ್ತೇನೆ, ಮಾಪ್ ಹಿಡ್ಕೊಂಡು ಒಂದು ಪಾತ್ರದಲ್ಲಿ ಹಾಲು ಇಟ್ಕೊಂಡು. ಅವಾಗ ಜನ ಎಲ್ಲ ಪಾತ್ರೆ ತಗೊಂಡು ಬರೋರು, ನನಗೆ ಕೊಡ್ರಿ ಬಟ್ರಿ, ನನಗೆ ಕೊಡ್ರಿ ಬಟ್ರಿ, ನನಗೆ ಕೊಡ್ರಿ ಬಟ್ರಿ ಅಂತ ಎಲ್ಲರಿಗೂ ಕೊಡ್ತಾ ಉಳಿತಾನೆ. ಗಡ್ಬಡೆ ಗಡ್ಬಡೆ ಗಡ್ಬಡೆ ಆಗಿ 10 ಜನರಲ್ಲಿ 2 ಜನ ಆದರೂ ರೊಕ್ಕ ಕೊಡಲಾರ್ದೆ ಹೋಗ್ಬಿಡ್ತಾರೆ. ಆ ಸಮಸ್ಯೆ ಬಂದು ಏನು ಮಾಡಬೇಕು, ಇದಕ್ಕೆ ಪರಿಹಾರ ಹೆಂಗೆ ಮಾಡಬೇಕು ಅಂತೇಳಿ ನಾವು ನಮ್ಮನೆಯವರು ವಿಚಾರ ಮಾಡಿ ಒಂದು ಸಜೆಷನ್ ಕಂಡುಹಿಡಿಬೇಕಿದ್ರೆ ಸ್ವಲ್ಪ ದಿವಸ ಕಳೆದೋಯ್ತು. ಆಮೇಲೆ ಪ್ಯಾಕಿಂಗ್ ಮಾಡಿದರೆ ಹಂಗಾಗಲಿಕ್ಕಿಲ್ಲ. ಎಲ್ಲ ಮಾಡಿದರೂ ಅಷ್ಟೇ, ಯಾವ ದಂಧೆ ಮಾಡಿದರೂ ಮೋಸ ಇರೋದೇ. ಹಾಗಾಗಿ ಈಗ ಪ್ಯಾಕಿಂಗ್ ಮಾಡಿ ಹೋಗ್ತಾ ಇದೆ, ಹಾಲು ಸ್ವಲ್ಪ ಕಡಿಮೆ ಇದೆ ನಂದು, ಈಗ ಸದ್ಯಕ್ಕೆ ಸ್ವಲ್ಪ ಕಡಿಮೆ ಹೋಗ್ತಾ ಇದೆ. ಆದರೂ ಅಡ್ಡಿಲ್ಲ, ಹೋದಷ್ಟು ಹಾಲಿಗೆ ರೊಕ್ಕ ಬರ್ತಾ ಇದೆ, ಸಮಸ್ಯೆ ಆಗ್ತಾ ಇಲ್ಲ. ನಾವೇ ಪ್ಯಾಕಿಂಗ್ ಮಾಡಿ ಮನೆಯಲ್ಲಿ ಇಂತಿಷ್ಟು ಹಾಲು ಕಳಿಸಿದ್ದೇನೆ ಅಂತೇಳಿ ಇವರು ಲೆಕ್ಕ ಹಚ್ಚಿ ಇಟ್ಕೊಳ್ತಾರೆ. ಇವತ್ತು ಹೋದ ಹಾಲು ಇಷ್ಟು ರೊಕ್ಕ ಬರಬೇಕು ಅಂತೇಳಿ ಇವರು ಇಟ್ಕೊಂಡಿರ್ತಾರೆ. ಮನೆಯವರು ಲೆಕ್ಕ ಕೇಳ್ತಾರೆ, ಅವರಿಗೂ ಲೆಕ್ಕ ಕೊಡ್ತಾ ಇರ್ತೇನೆ. ಹಂಗಾಗಿ ನಮಗೆ ಯಾವುದು ವ್ಯವಹಾರದಲ್ಲಿ ಸಮಸ್ಯೆ ಆಗ್ತಾ ಇಲ್ಲ ಈಗ ಸದ್ಯಕ್ಕೆ. ಅವ್ರು ದುಡ್ಡು ಕೊಡಬೇಕಾದ್ರೆ ತಿಂಗಳಿಗೆ ಕೊಡ್ತಾರೋ ಅಥವಾ ದಿನಾನು ಕೊಡ್ತಾರೆ? ಡೈಲಿ ಕೊಡ್ತಾರೆ. ಏನು ಒಂದೆರಡು ಜನ ಬಟ್ ನಾಳೆ ಕೊಡ್ತೇನೆ ಅಂತ ಹೇಳ್ತಾರೆ, ಅದೇ ಬರ್ತದೆ ರೊಕ್ಕ, ಏನು ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ನಮ್ಮ ಹಾಲು ತಿಂಗಳದ ಕ್ಯಾಲ್ಕುಲೇಷನ್ನಲ್ಲಿ ಎಲ್ಲರೂ 1 ಲೀಟರ್ 2 ಲೀಟರ್ ಹಿಂಗೆ ಡಿಫ್ರೆನ್ಸ್ ಬರ್ತದೆ, ಬಿಟ್ಟರೆ ಹಾಲು ಡಿಫ್ರೆನ್ಸ್ ಬರ್ತಾ ಇಲ್ಲ. ನಿಮ್ಮ ಆಕಳು ಎಷ್ಟಿದವು, ಹಾಲಿನ ಉತ್ಪಾದನೆ ಎಷ್ಟಾಗುತ್ತೆ? ನಮ್ದು ಈಗ ಒಂದು 7 ಆಕಳ ಇದೆ, ಅದರಲ್ಲಿ 4 ಆಕಳ ನಾವು ಟರ್ನ್ವರಿ ಸಲುವಾಗಿ ಇಟ್ಕೊಂಡಿದ್ದು, ಸಣ್ಣವು ದೊಡ್ಡವಳಿ ಒಂದು 7 ಇದೆ. 3 ಆಕಳ ನಮಗೆ ಹಿಂಡ್ತಾ ಇದ್ದೇವೆ. ನಮ್ದೊಂದು 20-22 ಲೀಟರ್ ಹಾಲು ಆಗ್ತಾ ಇದೆ. ಜರ್ಸಿ ಇದೆ, ಎಚ್ ಎಫ್ ಇಲ್ಲ. ಎಚ್ ಎಫ್ ಅಂದ್ರೆ ನಮಗೆ ಯಾಕೋ ಕೂಡಿ ಬರಲಿಲ್ಲ ಅದು. ನಾನು ಕಪ್ಪ ಜರ್ಸಿ ಮಾತ್ರ ಮಾಡ್ತಾ ಇದ್ದೇನೆ. ಅವುಗಳಿಗೆ ಕಾಳಜಿ ಕೂಡ ತಗೋಬೇಕಾಗತ್ತೆ ನಾವು ಅಲ್ಲ. ಹಾಂ, ಕಾಳಜಿ ತಗೊಳ್ಬೇಕು. ಅದ್ರ ಕೆಲಸ ಅಂದರೆ ಡೈಲಿ ಮೈ ತೊಳೆಯೋದು, ಮೇಲಿಂದ ಹಿಡಿದು ವಾರದಲ್ಲಿ ಎರಡು ಸಲ ಆದರೂ ಇಡೀ ದೇಹವನ್ನು ನಾವು ಮುಟ್ಲೇಬೇಕು. ಅವಕ್ಕೆ ಕಾಲು ಕೊಳಚಿನಿಂದ ಹಿಡಿದು ಕೂಡಿನವರೆಗೆ ನಾವು ಸ್ಪರ್ಶ ಮಾಡಿ ತಿಕ್ಕಿ ಮೀಸಲೇಬೇಕು. ಹಾಲು ಹಿಂಡ್ಲಿಕ್ಕೆ ನಮ್ಮ ಮನೆಯವರು ಬರ್ತಾರೆ, ತೊಳಿಲಿಕ್ಕೂ ಬರ್ತಾರೆ. ಕೊಟ್ಟಿಗೆ ಕೆಲಸ ಇಬ್ಬರು ಸೇರಿ ಮಾಡ್ತೇವೆ ನಾವು ಶೇರ್ ಆಗಿ. ಹಂಗಾಗಿ ನಮಗೆ ಒಬ್ಬರಿಗೆ ಯಾವುದೋ ಒಂದು ಹೊಡೆತ ಬರ್ತಾ ಇಲ್ಲ, ತ್ರಾಸು ಆಗ್ತಾ ಇಲ್ಲ. ಬಿಸಿನೀರು ಅಥವಾ ತಣ್ಣೀರು ನಡೀತಾ? ಕುಡಿಲಿಕ್ಕೆ ಬಿಸಿನೀರು ಕೊಡ್ತೇವೆ, ಜಳಕಕ್ಕೆಲ್ಲ ತಣ್ಣೀರು ಕಾಂಪ್ರೆಸರ್ ಹಾಕೊಂಡಿದ್ದೇವೆ. ಬಸ ಬಸ ಬಸ ಬಸ ಎಲ್ಲ ನೀರು ಹೊಡೆದು ಕ್ಲೀನ್ ಮಾಡೋದೇ. ವಾರಕ್ಕೊಮ್ಮೆ ಎರಡು ಸಲ ಹೆಂಗೆ ಮೈ ಕೈಯಿಂದ ಉಜ್ಜುತ್ತೇವೆ, ಇಲ್ಲ ಅಂದ್ರೆ ಕೈ ಮುಟ್ಟೋದೇ ಇಲ್ಲ. ಅದನ್ನಕ್ಕೆ ಬರೀ ಕಾಂಪ್ರೆಸರ್ ನೀರಿನಿಂದನೇ ಕ್ಲೀನ್ ಮಾಡೋದೇ. ಫೋರ್ಸ್ ಇರುತ್ತೆ, ಕ್ಲೀನ್ ಆಗುತ್ತೆ, ಕ್ಲೀನ್ ಆಗ್ತದೆ. ದನದ ಕೊಠಡಿ ಕೂಡ ಹಾಗೆ ಮಾಡ್ತೀರಿ? ಅದನ್ನ ಕ್ಲೀನಿಂಗ್ ಮಾಡ್ಬೇಕಲ್ಲ. ಹಾಂ, ಕಾಲ್ ಕೆಳಗಡೆ ಮ್ಯಾಟ್ ಹಾಕಿದ್ದೇನೆ, ಪೂರ್ತಿ ಮ್ಯಾಟ್ ಇದೆ, ರಬ್ಬರ್ ಮ್ಯಾಟು. ಅದು ತಿಂಗಳಕ್ಕೊಮ್ಮೆ ಹಿಂಗೆ ನಾವು ಎತ್ತಿ ಕೆಳಗಿಂದೆಲ್ಲ ಕ್ಲೀನ್ ಮಾಡ್ತೇವೆ. ಡೈಲಿ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹೇಳ್ತಾರೆ ಎರಡು ದಿವಸಕ್ಕೊಮ್ಮೆ ಯಾರು ಅಡಿಗಿಂದೆಲ್ಲ ಕ್ಲೀನ್ ಮಾಡಬೇಕು ಅಂತೇಳಿ, ಆಗೋದಿಲ್ಲ. ಅದು ಸುಮ್ಮನೆ ನಾವು ಪುಸ್ತಕದಲ್ಲಿ ಓದ್ಲಿಕ್ಕೆ ಅಡ್ಡಿಲ್ಲ ಬಿಟ್ಟರೆ, ಅದು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಹೋದಾವಾಗ ದಿವಸ ದಿವಸ ಎಲ್ಲ ತೊಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಿಂಗಳದಲ್ಲಿ ಒಂದು ಸಲ ಆದರೂ ನಾವು ಕ್ಲೀನ್ ಮಾಡೋದು ಇವತ್ತು ಅಂತೇಳಿ ಇಡೀ ದಿವಸ ಗುದ್ದಾಡಿದ್ರೆ ಅದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ. ಮಾಡೋದೇ ಮತ್ತೆ ಪ್ರತಿ ತಿಂಗಳ ನಾವು ಕ್ಲೀನ್ ಮಾಡಿ ಮಾಡ್ತೇವೆ. ಅದು ಗಂಜಲ ಹಾಕುತ್ತೆ, ಸಗಣಿ ಹಾಕುತ್ತೆ. ಅವಾಗ ಸಗಣಿ ಎಲ್ಲ ನಾವು ನಾನು ತೆಗಿತೇನೆ, ನಮ್ಮ ಮನೆಯವರು ತೆಗಿತಾರೆ. ಮ್ಯಾಟ್ ಮೇಲೆ ಬೀಳಲ್ಲ? ಮ್ಯಾಟ್ ಮೇಲೆ ಬೀಳುತ್ತದೆ. ಮ್ಯಾಟ್ ಮೇಲೆ ಬಿದ್ದರೆ ನಮ್ಮ ಮೇಲೆ ಕಾಂಪ್ರೆಸರ್ ನೀರು ಇರುತ್ತಲ್ರಿ, ಪಸ ಪಸ ಪಸ ಪಸ ಎಲ್ಲ ಕಿತ್ತು ಹೋಗ್ಬಿಡುತ್ತದೆ, ಏನು ಸಮಸ್ಯೆ ಆಗೋದಿಲ್ಲ. ಮೇವು ಅದೆಲ್ಲ ಹೇಗೆ? ಮೇವು ಅಂದ್ರೆ ನಾವು ಧಾರವಾಡದ ಕೃಷಿ ಇಲಾಖೆಯಿಂದ ನಾವು ತಂದಿದ್ದೀವಿ ಆನೆ ಹುಲ್ಲು ಅಂತೇಳಿ, ಆನೆ ಹುಲ್ಲು ತಂದಿದ್ದೀವಿ, ಗಿಣಿ ಹುಲ್ಲು ಅಂತೇಳಿ ತಂದಿದ್ದೇವೆ. ಅದನ್ನೆಲ್ಲ ಇಲ್ಲಿ ಮೇಲೆ ಪ್ಲಾಟ್ ಮಾಡಿದ್ದೇನೆ. ಈಗ 4 ವರ್ಷ ಆಯಿತು, 4-5 ವರ್ಷಕ್ಕೆ ಬಂತು. ಆದರೂ ಚಲೋ ಮೇವು ಬರ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇಲ್ಲ. ಎಷ್ಟು ಕ್ಷೇತ್ರದಲ್ಲಿ ಬೆಳೆದಿರಿ ಮೇವು? ಒಂದು 1/2 ಎಕರೆ ಆಗ್ಬೋದು ಅಷ್ಟೇ. ಅಷ್ಟೇ ಎಕರೆ ಬೆಳೆದ್ರು ದಿವಸಕ್ಕೊಂದು 10 ಕೆಜಿ ಅಂತೂ ಕೊಡ್ಲಿಕ್ಕಾಗ್ತದೆ ದನಕ್ಕೆ. ಮತ್ತೆ ನಮ್ಮ ಸ್ವಂತ ತೋಟದಲ್ಲಿ ಸ್ವಲ್ಪ ಬೆಳೆದಿದ್ದೇನೆ, ಅಲ್ಲಿಂದ ತಂದು ಹತ್ತಾ ಉಳಿತೇನೆ, ಸಮಸ್ಯೆ ಇಲ್ಲ. ಅಂದ್ರೆ ಆ ಬೀಜ ಹಾಕಿ ನಾಟಿ ಮಾಡಿತ್ತು, ಅದೆಲ್ಲ ಎಲ್ಲೆಲ್ಲಿ ಸಾಧ್ಯ ಐತೆ ಅಲ್ಲೆಲ್ಲ ಬೆಳೀತಾ ಇದ್ದೇನೆ. ಸೈಡಿಗೆಲ್ಲ ಎಲ್ಲೆಲ್ಲಿ ಜಾಗ ಖಾಲಿ ಉಂಟು ಅಲ್ಲೆಲ್ಲ ಹುಲ್ಲು ಬೆಳೀತಾ ಇರ್ತೇನೆ. ಮತ್ತೆ ಒಣ ಮೇವು ಬೇಕನ್ಸಲ್ಲ? ಜೋಳ ಹಾಕ್ತೇನೆ, ಗೋವಿನ ಜೋಳ ಅಲ್ಲ, ಈ ರೊಟ್ಟಿ ಜೋಳ, ಎಳಗೇರ್ ಜೋಳ ಅಂತ ಹೇಳ್ತಾರಲ್ಲ, ಅದನ್ನ ತಂದು ಮಿಷನ್ಗೆ ಹಾಕಿ ಕಟಿಂಗ್ ಮಾಡಿ ಹಾಕ್ತೇವೆ. ಜೋಳದಂಟು ಎಲ್ಲಿ ತರ್ತೀರಿ? ಕಲ್ಗಟ್ಟಿಗೆ ತರೋದು. ಈಗ ಜೋಳದ ದಂಟು ತರ್ತೀರಿ, ಆ ನಂತರ ಅದಕ್ಕೆ ದಾಣಿ ಕೊಡ್ಬೇಕು, ಹಿಂಡಿ ಕೊಡ್ಬೇಕು, ಹಿಂಗೆಲ್ಲ ಅಂತಾರೆ? ಎಲ್ಲ ಕೆಲಸ ನಾವು ಅಂದ್ರೆ ಹತ್ತಿ ಹಿಂಡಿ ಹಾಕ್ತೇವೆ, ಬೈಪ್ರೋ ಹಾಕ್ತೇವೆ, ಜೋಳದ ಹಿಟ್ಟು ಹಾಕ್ತೇವೆ. ಆದಷ್ಟು ಅವಕ್ಕೆ ಕುಡಿಲಿಕ್ಕೆ ತಿನ್ಲಿಕ್ಕೆ ಅಂತೇಳಿ ಹಾಕೋದು. ಆಹಾರವಾಗಿ ಅವಕ್ಕೆ ಜೋಳದ ದಂಟು ಮತ್ತೆ ಸ್ವಲ್ಪ ಹಸಿಹುಲ್ಲು ಅಷ್ಟೇ ಹಾಕೋದು. ಮತ್ತೇನು ವಿಶೇಷವಾಗಿ ದೊಡ್ಡ ದನ ಸಾಕೋದು ಬಹಳ ಕಷ್ಟಪ್ಪ ಅಂತೇಳಿ ಅದು ಯಾವುದೂ ಇರೋದಿಲ್ಲ. ಪ್ರೀತಿಯಿಂದ ನಾವು ಕೆಲಸ ಮಾಡ್ತಾ ಹೋದ್ರೆ ಏನು ಸಮಸ್ಯೆ ಬರೋದಿಲ್ಲ. ಮತ್ತೆ ಯಾವುದೇ ದನಕ್ಕಾಗಲಿ ಅವು ಒಂಥರ ಕೂಗ್ತವೆ, ಅವು ಎದಕ್ಕೆ ಕೂಗ್ತವೆ ಅನ್ನೋದನ್ನ ನಮಗೆ ಕಲ್ಪನೆ ಬರಬೇಕು. ಕನಿಷ್ಠ 1-10 ವರ್ಷ ಆದರೂ ನಾವು ದನ ಸಾಕಾಣಿಕೆ ಮಾಡಿದರೆ ಅವರ ಭಾಷೆಗಳು ಗೊತ್ತಾಗ್ಲಿಕ್ಕೆ ಹೋಗ್ತದೆ. ಏ ನಾವೊಂದು ದಾಖಲೆ ತಗೊಂಡ್ಬರ್ತೇನೆ ಅಂತ ಹೇಳಿ ಹೋಗಿ ತಗೊಂಬಂದು ಕಟ್ಟಿದ್ರೆ ಅದು ಗೊತ್ತಾಗೋದಿಲ್ಲ. ಕನಿಷ್ಠ 10 ವರ್ಷ ಬೇಕು ದನ ಸಾಕಲಿಕ್ಕೆ. 10 ವರ್ಷ ಇದ್ರೆ ಅವನಿಗೆ ಅದು ಅನುಭವ ಬರ್ತದೆ, ಈ ಆಕಳ ಯಾಕೆ ಹಿಂಗೆ ಮಾಡ್ತದೆ, ಈ ಆಕಳ ಕೂಗಿದ್ರೆ ಹಿಂಗೆ ಕೂಗಿದ್ರೆ ಏನು, ಹಂಗ್ ಕೂಗಿದ್ರೆ ಏನು ಅಂತೇಳಿ ಇವನಿಗೆ ಅನುಭವ ಬರಬೇಕಿದ್ರೆ ಲೇಟ್ ಆಗ್ತದೆ. ಮತ್ತು ಅವ್ರು ನಮ್ಮನ್ನು ನೋಡಬೇಕಿದ್ರು ಒಂದೊಂದು ತೇರಿಯಲ್ಲಿ ನೋಡ್ತವೆ. ಹಸಿವೆ ಆದರೂ ಒಂಥರ, ಅಬಾಯಾರಿಕೆ ಆದರೆ ಇನ್ನೊಂಥರ, ಏನೋ ಬೇಕಾಗಿ ಆದರೆ ಇನ್ನೊಂಥರ. ಹಿಂಗೆ ಅವು ಕೂಗೋದ್ರ ಮೇಲೆ ನಾವು ಅದ್ರ ಭಾಷೆಯನ್ನು ಕಲ್ತ್ಕೊಳ್ಬೇಕಾಗ್ತದೆ. 10 ವರ್ಷ ಬೇಕು ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕೆ. ಏನು ರೊಕ್ಕ ಉಂಟು ಯಾರೋ ಕೊಟ್ಟಿದ್ದಾರೆ ಅಂತೇಳಿ ಹೋಗಿ ಸಾಕ್ಲಿಕ್ಕೆ ಹೋದ್ರೆ ಇದು ಹಾಲು ದಂಧೆಯಲ್ಲಿ ಲಾಸ್ ಅಂತೇಳಿ ಅವನು ಕೈ ಬಿಡುತ್ತೀಯ. ಕಷ್ಟ ಆದ್ರೂ ನಿಷ್ಠೆಯಿಂದ ಮಾಡಿದ ಅಂದ್ರೆ ಖಂಡಿತವಾಗಿಯೂ ಸಕ್ಸಸ್ ಆಗಿ ಆಗ್ತದೆ, ಒಳ್ಳೇದಾಗ್ತದೆ. ಒಂದಿಷ್ಟು ಕೊಂಡ್ತೀರಿ, ಒಂದಿಷ್ಟು ಹೊಲದಲ್ಲಿ ಬೆಳಿತೀರಿ, ಇವೆಲ್ಲನೂ ಸೇರಿಸಿ ನಾವು ಮಾಡ್ತಕ್ಕಂಥ ಖರ್ಚು ವೆಚ್ಚ ನಿಮ್ಮ ಲೇಬರು ಅವನ್ನೆಲ್ಲನೂ ನೋಡಿಕೊಂಡಾಗ ಲಾಭ ಅನ್ಸುತ್ತಲ್ಲ? ಲಾಭ ಅಂದರೆ ನನಗಿರೋದು 1/2 ಎಕರೆ ಹೊಲ. ನಾನು 3 ಹೆಣ್ಣುಮಕ್ಕಳಿಗೆ ಎಜುಕೇಷನ್ ಕೊಡಿಸಿದೆ, 3 ಹೆಣ್ಣುಮಕ್ಕಳಿಗೂ 1/1 ಡಿಗ್ರಿ ಮುಗಿಸಿದೆ. ಇಲ್ಲಿ ಸ್ಲ್ಯಾಬ್ ಹಾಕಿ ಮನೆ ಕಟ್ಟಿದೆ. ಹಾಲು ಉದ್ಯೋಗ ಬಿಟ್ಟು ಬೇರೆ ಯಾವ ಉದ್ಯೋಗವೂ ಇಲ್ಲ ನನ್ನದು. ಆಸ್ತಿಯಿಂದ ಬರೋ ಉತ್ಪನ್ನ ಎದಕ್ಕೂ ಸಾಲ್ತಾ ಇಲ್ಲ ನನಗೆ, ಆದರೆ ಇದರಿಂದ ಬರೋ ಉತ್ಪನ್ನ ಎಲ್ಲದಕ್ಕೂ ಸಾಲ್ತದೆ. ಅಂದರೆ ಡೈಲಿ ಡೈಲಿ ಬರ್ತಾ ಇರುವ ದುಡ್ಡಾಗಿದ್ದಕ್ಕೆ ಟರ್ನ್ ಓವರ್ ಆಗ್ತದೆ ನಮಗೆ. ಅದರಲ್ಲಿ ಏನು ಸೋರಿ ಹೋಗ್ತದಲ್ಲ, ಈಗ ಒಬ್ಬನ ಕೈಯಿಂದ ಒಬ್ಬನ ಕೈಗೆ ದುಡ್ಡು ಹೋಗ್ಬೇಕಿದ್ರೆ ಸ್ವಲ್ಪ ಆದರೂ ಬಿದ್ದೇ ಬೀಳ್ತದೆ. ಎಣ್ಣೆ ಪಾತ್ರದಂಗೆ ಅದು, ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಎರಿಸಿದವಾಗ ಆ ಪಾತ್ರದಲ್ಲಿ ಸ್ವಲ್ಪ ಉಳಿತದೆ. ಹಾಗೆ ಇದು ಕೂಡ ದುಡ್ಡು ಒಬ್ಬನ ಕೈಯಿಂದ ಒಬ್ಬನ ಕೈಗೆ ಹೋಗ್ಬೇಕಿದ್ರೆ ಸ್ವಲ್ಪ ಬೀಳ್ತದೆ. ಈಗೀಗ ಸ್ವಲ್ಪ ಜಾಸ್ತಿ ಬೀಳ್ತದೆ, ಮೊದಲೆಲ್ಲ ಕಡಿಮೆ ಬೀಳ್ತಿತ್ತು. ನಿಮ್ಮ ಕೈನೂ ದೊಡ್ಡದಾಗಿದೆ ಈಗ, ಅಲ್ಲ ಲೇಬರ್ ಎಲ್ಲ ಆಗಿದೆ, ಸ್ವತಂತ್ರವಾಗಿ ಖರ್ಚು ಮಾಡುವಂತ ಮನಸ್ಸು ಬಂದಿದೆ. ಬೇಕಾದಂಗೆ ಖರ್ಚು ಮಾಡ್ಕೊಂಡು ಹೋದ್ರು ನಾವು ಆರಾಮ ಇರಬಹುದು. ಖರ್ಚು ಮಾಡ್ಲಿಕ್ಕೆ ರೊಕ್ಕ ಇದೆ ಅನ್ನೋಂಗೆ ಆಗ್ತಾ ಇದೆ. ಹೈನುಗಾರಿಕೆಯಲ್ಲಿ ಲಾಭ ಇದೆ. ಮಕ್ಕಳನ್ನ ಅಷ್ಟೆಲ್ಲ ಓದಿಸ್ಲಿಕ್ಕೆ ಸಾಧ್ಯ ಆಯ್ತು, ಅವರು ಉದ್ಯೋಗ ಹಿಡಿದಿದ್ದಾರೆ, ಒಂದು ಆರ್ ಸಿ ಸಿ ಮನೆ ಕಟ್ಟಿದಿರಿ, ಸಂಪಾಗಿದ್ರಿ, ಟೆನ್ಷನ್ ಇಲ್ಲ. ಎರಡು ಮಕ್ಕಳ ಲಗ್ನ ಮಾಡಿದೆ, ಇನ್ನೊಬ್ಬಳ ಲಗ್ನ ಮಾಡಬೇಕು. ಇದೆಲ್ಲನೂ ಡೈರಿನೇ ಕಾರಣ ಅನ್ಸುತ್ತ? ನನ್ನ ಏಳಿಗೆಗೆ ಡೈರಿ ಬಿಟ್ಟರೆ ಬೇರೆ ಯಾವುದು ಕಾರಣ ಇಲ್ಲ. ಈಗ ನೀವು ಹಾಲು ಉತ್ಪಾದನೆ ಮನೆಯಲ್ಲಿ ಮಾಡೋದು ಒಂದು, ಕೊಂಡ್ಕೊಂತೀರಿ, ಕೊಂಡ್ಕೊಂಡು ನೀವು ಮತ್ತೆ ಪ್ಯಾಕ್ ಮಾಡಿ ಮಾರಾಟ ಮಾಡೋದಿದೆ, ನಿಮಗೊಂದು ಮಾರ್ಜಿನ್ ಇರುತ್ತಾ? ಓ, ಮಾರ್ಜಿನ್ ಇರುತ್ತೆ. ಡೈರಿ ರೇಟ್ನಲ್ಲಿ ಖರೀದಿ ಮಾಡಿ ಮಾರ್ಕೆಟ್ ರೇಟ್ನಲ್ಲಿ ಸೇಲ್ ಮಾಡ್ತಾ ಇರ್ತೀನಿ, ಮಧ್ಯಲ್ಲಿ ಉಳಿದಿದ್ದು ಒಳ್ಳೆ ಲಾಭ ಇದೆ. ಮತ್ತೆ ಎಷ್ಟು ಹೊತ್ತು ನಾವು ಡೈರಿ ಫಾರ್ಮಲ್ಲಿ ತೊಡ್ಕೋಬೇಕು ಅನ್ನೋದು? ನಾವು ಮನೆಯಲ್ಲೇ ಇರ್ತೀವಿ, ಅದು ಮೇವು ಹಾಕೋದಿದ್ದೇ ಇರುತ್ತೆ, ನೀರು ಕುಡಿದಿದ್ದೇ ಇರುತ್ತೆ, ಕಸ ಹೊಡೆದಿರುತ್ತೆ, ನೀರು ಚಿಮ್ಕಿಸೋದಿರುತ್ತೆ, ನಿರಂತರವಾಗಿ ಮಾಡಬೇಕಾಗುತ್ತೆ. ಅದನ್ನು ಪ್ರೀತಿಯಿಂದ ಮಾಡಿದರೆ ಅದನ್ನು ಹೊರೆ ಅನಿಸಲ್ಲ ಅಲ್ವಾ? ಹಾಗಾಗಿ ಎಷ್ಟು ನಾವು ಅದಕ್ಕೆ ಶ್ರಮ ಹಾಕ್ತೀವಿ, ಎಷ್ಟು ಹೊತ್ತು ಅಲ್ಲಿರ್ತೀವಿ, ಏನು ಮಾಡ್ಬೋದು, ಇಂಥದ್ದೆಲ್ಲನೂ ಬೇಕಾಗುತ್ತೆ. ಯಾಕಂದರೆ ಎಷ್ಟೋ ಜನ ಡೈರಿ ಫಾರ್ಮ್ಗಳಿಗೋ ಭಾಳ ಕಷ್ಟದ್ದು ಅನ್ನೋರು ಇದ್ದಾರೆ, ಕೆಲವೊಂದು ಜನ ಏನೇನೂ ಇಲ್ಲ ಅನ್ನೋರು ಇದ್ದಾರೆ. ನಿಮ್ಮ ಅನುಭವದೊಳಗೆ? ನನ್ನ ಅನುಭವದೊಳಗೆ ಅಂದರೆ, ನಾನು ಬೆಳಿಗ್ಗೆ ನಾವಿಬ್ಬರು ಎದ್ದ ಆರೂವರೆಗೆ ಕೊಟ್ಟಿಗೆಗೆ ಹೋಗ್ತೀವಿ. ಕೊಟ್ಟಿಗೆಗೆ ಹೋದರೆ ಸಗಣಿ ತೆಗೆದು ಕೊಟ್ಟಿಗೆ ತೊಳೆದು ಅವಕ್ಕೆಲ್ಲ ನೀರು ಕೊಟ್ಟು ಆಮೇಲೆ ಹಾಲು ಹಿಂಡಿ ವಾಪಸ್ ಬರಲಿಕ್ಕೆ ನಮಗೆ 7 ಗಂಟೆ 7 ಗಂಟೆ 10 ನಿಮಿಷ ಅಷ್ಟೇ, ಒಂದು 3/4 ತಾಸಲ್ಲಿ ನಾವು ಕೊಟ್ಟಿಗೆಯಿಂದ ಹೊರಗೆ ಬಂದುಬಿಡ್ತೇವೆ ಅಷ್ಟು ದನಕ್ಕೆ ಕೆಲಸ ಮಾಡಿ. ಆಮೇಲೆ ಹೋಗೋದು ಯಾವಾಗ, 12 ಗಂಟೆ 12:30 ಹೋಗ್ತೇವೆ. 12:30 ಹೋಗಿ ಮತ್ತೆ ನೀರು ಕೊಟ್ಟು ಮೇವು ಹಾಕಿ ಸ್ವಲ್ಪ ಕಾಲ ಹತ್ರ ಗಂಜಿ ಹಾಕಿರ್ತೇವೆ, ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ಬರ್ತೇವೆ. ಮತ್ತೆ ಸಂಜೆ ಹೋಗೋದು 6 ಗಂಟೆ. ಹಿಂಗೆ ನಮ್ದು ಅಲ್ಲೇ ಕುಂತಿರುವಂತ ಯಾವ ಶ್ರಮನೂ ಇಲ್ಲ, ಏನು ಒಂದು 1/4 ಗಂಟೆ 3/4 ಗಂಟೆಯಲ್ಲಿ ನಮ್ಮ ಕೆಲಸ ಮಾಡ್ಕೊಂಡು ಬರ್ತೀವಿ. ಮೇವು ಇಷ್ಟೊತ್ತಿಗೆ ಅಥವಾ ಒಂದಿನಕ್ಕೆ ಇಷ್ಟೇ ಸಾರಿ, ಒಣ ಮೇವು ಇಷ್ಟೊತ್ತಿಗೆ ಇಷ್ಟೇ ಸಾರಿ, ಹಂಗೆಲ್ಲ ಇರುತ್ತ? ಹಾಂ, ಅಂದ್ರೆ ನಾವು ಬೆಳಿಗ್ಗೆ ಒಂದು ಸಲ ಅವಕ್ಕೆ ತಿಂಡಿ ಹಾಕಿ ಹಿಂಡಿ ಕೊಟ್ಟು ಮೇವು ಹಾಕಿ ಬಂದ್ಮೇಲೆ ಮತ್ತೆ ಹೋಗೋದೇ ಇಲ್ಲ, 12:30 ಹೋಗುದು. ಹೋಗಿ ಆವಾಗ ಒಂದ್ಸಲ ಮತ್ತೆ ನೀರು ಕೊಟ್ಟು ಮತ್ತೆ ಸ್ವಲ್ಪ ಜೋಳನೋ ಅಥವಾ ಹಸಿಹುಲ್ಲು ಏನಂತೇಳಿ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕಿ ಬರ್ತೇವೆ. ಭಾಳೆಲ್ಲ ಹಾಕೋದೇ ಇಲ್ಲ. ಅಂದ್ರೆ ನಮಗೆ ಈಗ ಇಷ್ಟು ದನದಿಂದ ವರ್ಷಕ್ಕೊಂದು 70,000 ರೂಪಾಯಿ ಮೇವು ಇದ್ರೆ ಸಾಕಾಗ್ತದೆ ಒಂದು ವರ್ಷಕ್ಕೆ. ಹೌದು, ಒಣಮೇವು. ಆಮೇಲೆ ಹಿಂಡಿದೆಲ್ಲ ಬೇರೆ ಬೇಕು ಬಿಡಿ. ಹಿಂಡಿದೆಲ್ಲ ಅಂದ್ರೆ ಸಾಮಾನ್ಯ ವಾರಕ್ಕೊಂದು 6,000, ದಿವಸ 1,000 ರೂಪಾಯಿ ಲೆಕ್ಕ ಬೇಕು ಹಿಂಡಿ ಮೇವು ಇದಕ್ಕೆ ಜೋಳದ ಹಿಟ್ಟು ಇದೆಲ್ಲ ಸೇರಿ. ಹಾಗಾಗಿ ನಿಮ್ಗೆ ದಿನಾನು ಹಾಲು ಮಾರಿದ್ರಿಂದಾನೆ ಎಷ್ಟು ಬರ್ತ ಕೈಗೆ? ಅದು ಒಂದೊಂದು ದಿವಸ ಒಂದೊಂದು ಟೈಪ್ ಆಗ್ಬಿಡ್ತದೆ ಸರ್. ಡೈಲಿ ಒಂದೇ ಟೈಪ್ ಉತ್ಪನ್ನ ಇರಲಿಕ್ಕೆ ಅದಂದ್ರೆ ಒಣ ವಸ್ತುಗಳಾದರೆ ಇವತ್ತು ಹೋಗಲಿಲ್ಲ ಅಂದ್ರೆ ನಾಳೆ ಹೋಗ್ತದೆ ಅಂತೇಳಿ ಯೋಚನೆ ಮಾಡ್ಬೋದು. ದ್ರವ ವಸ್ತು ಆಗಿದ್ದಕ್ಕೆ ಇವತ್ತು ಹೋಗುವ ಬದುಕು ಇವತ್ತು ಹೋಗಲೇಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಮಾರಿ ಬರಲೇಬೇಕಾಗ್ತದೆ. ಅಕಸ್ಮಾತ್ ಇಲ್ಲಿ ನನ್ನ ಪೂರ್ತಿ ಹಾಲು ಸೇಲ್ ಆಗಲಿಲ್ಲ ಅಂದರೆ ಡೈರಿಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೇನೆ, ಡೈರಿಗೆ ಹಾಕಿ ಬಂದ್ಬಿಡ್ತೇನೆ. ಹಾಗಾಗಿ ದಿವಸಕ್ಕೆ ಇಂತಿಷ್ಟೇ ರೊಕ್ಕ ಬರ್ತದೆ ಅಂತೇಳಿ ನಾವಿನ್ನು ನಿರ್ದಿಷ್ಟಪಡಿಸ್ಲಿಕ್ಕೆ ಆಗುದಿಲ್ಲ. ನೀವು ಹಾಲು ತಗೊಳ್ಳೋದ್ರಿಂದ ಇಲ್ಲಿ ಹಾಲು ಬಂದು ನಿಮ್ಮ ಕೇಂದ್ರಕ್ಕೆ ಹಾಕ್ತಾರಲ್ಲ, ಅವ್ರಿಗೆ ಏನು ಅನುಕೂಲ ಆಗಿದೆ? ಅವರಿಗೆ ಹಿಂಡಿ ಖರ್ಚು ಒಂದು ಹೋಗ್ತದೆ, ಅವರಿಗೆ ಬಹಳ ಏನು ಉಳಿಯುವುದಿಲ್ಲ. ಯಾಕಂದ್ರೆ ಡೈರಿ ರೇಟಲ್ಲಿ ನಾವು ಖರೀದಿ ಮಾಡೋದು, ಡೈರಿ ತಗೊಳ್ಳೋ ಕ್ವಾಲಿಟಿನೇ ನಾವು ಖರೀದಿ ಮಾಡೋದಾಗಿದ್ರಿಂದ ಡೈರಿಗೆ ಹಾಲು ಹಾಕಿದವರಿಗೆ ಯಾರಿಗೂ ಪ್ರಾಫಿಟ್ ದೊಡ್ಡದು ಅಂತ ಹೇಳಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಕ್ವಾಲಿಟಿ ಕೊಟ್ಟು ಅವ್ರು ಕೊಡೋ ರೇಟಿಗೆ ನೀವು ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಅವ್ರ ಮನೆ ಖರ್ಚಿಗೆ ಅಂತೇಳಿ ಆಕಳ ಸಾಕ್ತಾರೆ, ಅದರಲ್ಲಿ ಉಳಿದಿದ್ದು ನನಗೆ ತಂದು ಹಾಕ್ತಾರೆ, ಬಿಟ್ಟರೆ ನನಗೆ ಕೊಡ್ಲಿಕ್ಕೆ ಅಂತೇಳಿ ಆಕಳ ಸಾಕಿದ್ರೆ ಅವ್ರು ಲಾಸ್ ಆಗ್ತದೆ. ಹಾಗಾಗಿ ಇಲ್ಲಿ ಗಮನಿಸಬೇಕು ನಾವು ಅದನ್ನ ಮೌಲ್ಯವರ್ಧನೆಗೊಳಿಸಿ ಮಾರಾಟ ತಂತ್ರವನ್ನು ಬಳಸಿ ಮಾರಾಟ ಮಾಡಿದಾಗ ಲಾಭ ಆಗುತ್ತೆ. ಹೌದು, ನಾವೇ ಸೇಲ್ ಮಾಡಬೇಕು. ಡೈರಿಗೆ ಹಾಕೋದ್ರಿಂದ ದೊಡ್ಡ ಲಾಭ ಆಗೋದಿಲ್ಲ, ಅವ ಅಲ್ಲಿದ್ದಲ್ಲಿಗೆ ಅಲ್ಲಿದ್ದಲ್ಲಿಗೆ ಮಾಡ್ಕೊಂತ ಹೋಗ್ಬಹುದು. ಒಳ್ಳೆ ಹಾಲಿದ್ದ ಆಕಳ ಆದರೆ ಆಕಳ ಹಾಲು ಕೊಡೋದು ಎಷ್ಟು ದಿವಸ? 3 ತಿಂಗಳ 4 ತಿಂಗಳ ಹಾಲು ಕೊಡ್ತದೆ, ಆಮೇಲೆ ಡೌನ್ ಮಾಡ್ತಾ ಹೋಗ್ತದೆ. ಎಷ್ಟು 2 ತಿಂಗಳ ಸ್ವಲ್ಪ ಡೌನ್ ಮಾಡ್ತದೆ, ಆಮೇಲೆ ಅದ್ರ ಕೊಡುವಂತ ಹಾಲಿನ ಉತ್ಪನ್ನ ಅದಕ್ಕೆ ಸಾಲೋದಿಲ್ಲ. ಅವಾಗ ಇವನು ಮೊದಲೇ ಏನು ಕೊಟ್ಟಿರ್ತದೆ ಅದನ್ನ ಅಲ್ಲಿಗೆ ಹಾಕ್ಬೇಕು ಮೇವಿಗೆ ಹಿಂಡಿಗೆ. ಯಾಕಂದ್ರೆ ಕರು ಹಾಕುವವರೆಗೂ ಹಿಂಡಿ ಮೇವು ಹಾಕಲೇಬೇಕು, ಆದರೆ ಅದು ಕೊಡೋದು ಏನೂ ಇರೋದಿಲ್ಲ. ಆವಾಗ ಪ್ರೀತಿಯಿಂದ ಸಾಕೋದೆ ಬಿಟ್ಟರೆ ಮತ್ತೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಈಗ ಪರೋಕ್ಷ ಲಾಭಗಳು ಇರ್ತವೆ, ಒಂದು ಕರು ಹಾಕುತ್ತೆ ಆ ಕರು ಕೂಡ ಮುಂದೆ ಒಂದು ಮಣಕ್ಕಾಗತ್ತೆ ಅಥವಾ ಒಂದು ಹರೇಕು ಬಂದ ಆಕಳಾಗುತ್ತೆ, ಮಾರಾಟಕ್ಕೂ ಕೂಡ ಸಜ್ಜಾಗುತ್ತೆ. ಮತ್ತೆ ಅವು ಗಂಜಲ ಸಗಣಿ ಇದು ಕೂಡ ಪರೋಕ್ಷವಾಗಿರುವಂಥ ಲಾಭ. ಅದು ನಮ್ಮ ಕೃಷಿಗೆ ಆಯಿತು, ಒಂದು ವೇಳೆ ನಮ್ಗೆ ಹೆಚ್ಚಾಯ್ತು ಅಂದ್ರೆ ಮಾರಾಟಕ್ಕೂ ಆಯಿತು, ಅದು ಕೂಡ ಕೌಂಟ್ ಮಾಡಬೇಕು, ಅದನ್ನು ನೋಡ್ಬೇಕು ನಾವು. ಹಂಗೆ ಮಾಡಿದಾಗ ಮಾತ್ರ ಹಾಲು ನಂದಲ್ಲಿ ಉತ್ಪನ್ನ ಆಗೋದು. ಈಗ ನಾನು ಸಾಮಾನ್ಯ ವರ್ಷಕ್ಕೆ 2-3 ದನದವರೆಗೂ ಮಾರ್ತಾ ಉಳಿತೇನೆ. ಅಂದರೆ ಕರ ಹೆಣ್ಣು ಕರ ಹುಟ್ಟಿದ್ರೆ ಅವನ್ನ ಚಂದ ಮಾಡಿ ಸಾಕಿ ಅವನ್ನ ಪ್ರೀತಿಯಿಂದ ಸಾಕಿದಾಗ ಅವು ತಯಾರಾಗ್ತವೆ. ಮತ್ತೆ ಪ್ರತಿ ಸಲನು ಯಾವುದೇ ಕರ ಹುಟ್ಲಿ, ಗಂಡು ಹುಟ್ಲಿ, ಹೆಣ್ಣು ಹುಟ್ಲಿ, ಬೆಳಿಗ್ಗೆ 2 ಲೀಟ್ರ್ ಸಂಜೆ 2 ಲೀಟ್ರ್ ಹಾಲು ಹಾಕ್ಲೇಬೇಕು ಅವಕ್ಕೆ. ಅವಾಗ ಪಟ ಪಟ ತಯಾರಾಗ್ತಾ ಬರ್ತವೆ. ಮತ್ತೆ ಕರಕ್ಕೆ ಹಾಕುವ ಹಿಂಡಿ ಅಂತಲೇ ಬೇರೆ ಬರ್ತದೆ, ಎಲ್ಲದರದ್ದು ಬರ್ತಾ ಇದೆ, ಅದನ್ನು ಹಾಕ್ಬೇಕು ಅವಕ್ಕೆ. ಅವಾಗ ಪಟ್ಟೆ ತಯಾರಾಗ್ತವೆ. ಸಾಮಾನ್ಯ 14-15 ತಿಂಗಳದೊಳಗೆ ಅವು ಹೀಟಿಗೆ ಬರ್ಲಿಕ್ಕೆ ಆಗ್ಬಿಡ್ತವೆ. ಅವಾಗ ಇನ್ಸಿಮೇಷನ್ ಮಾಡಿಸ್ಬೇಕು. 2 ಸಲ ಬಿಟ್ಟು 3ನೇ ಸಲಕ್ಕೆ ಅಂದರೆ ಸಾಮಾನ್ಯ 2 ವರ್ಷದ ಒಳಗೆ ಗಬ್ಬ ಕಟ್ತದೆ ಆ ಕರ. ಹೌದು, ಅಷ್ಟು ಮಾಡ್ಲಿಕ್ಕೆ ಬರ್ತದೆ. ಮನೆಯಲ್ಲಿ ಬೆಳೆಸಿದ್ದು ಒಳ್ಳೇದು, ಅಷ್ಟು ಕೊಂಡ್ಕೊಂಡು ತಂದು ಬೆಳೆಸೋದು ಒಳ್ಳೇದು. ಕೊಂಡ್ಕೊಂಡು ತರೋದು ಅಂದರೆ ಸಾಮಾನ್ಯ ಯಾರು ಯಾವುದೋ ಒಂದು ರಿಸ್ಕ್ ಇಲ್ಲಾರದೆ ಕೊಡೋದೇ ಇಲ್ಲ. ದನ ಸಾಕುವವರು ಒಳ್ಳೆ ಅಂದರೆ ನಮಗೆ ಕೈ ಹಿಡಿಯುವಂಥದ್ದು ಒಳಾದರೆ ಕೊಡ್ಲಿಕ್ಕೆ ಮನಸ್ಸೇ ಮಾಡೋದಿಲ್ಲ. ಅವಕ್ಕೆ ಏನಾದ್ರೂ ಒಂದು ಕಾಯಿಲೆ ಇರಬೇಕು, ಅಥವಾ ಹಾಲು ತೆಗಿಬೇಕಿದ್ರೆ ಒದೆಯೋದು, ಅಥವಾ ಕರ ಹಾಕಬೇಕಿದ್ರೆ ನೆನೆ ಬರೋದು, ಅಥವಾ ಅವರು ಕೊಟ್ಟಿಗೆಯಲ್ಲಿ ಮೆಟ್ಟು ಹೊಡಿತವೆ, ಹಂಗೆ ಮಾಡಿದರೂ ಕೊಟ್ಟು ಬಿಡ್ತಾರೆ. ನಮ್ಮಲ್ಲಿ ಅದೊಂದು ಉಂಟು. ಆಕಳ ದನ ಹುಣಮೆಯಾಗಿ ಕರ ಹಾಕಿದರೆ ಮಾರಿಬಿಡೋದು, ಎಮ್ಮೆ ದನ ಅಮಾವಾಸ್ಯೆಯಾಗಿ ಕರ ಹಾಕಿದರೆ ಮಾರಿಬಿಡಬೇಕು, ಅಂದರೆ ಅವು ನಮ್ಮನ್ನು ಉಳಿಗಾಲ ಕೊಡೋದಿಲ್ಲ ಅಂತೇಳಿ ಹಿಂಗಿದೆ. ಅಂಥವು ಏನಾದರೂ ಸಿಕ್ಕಿದರೆ ನಮಗೆ ಒಳ್ಳೆ ಪ್ರಾಫಿಟ್ ಆಗ್ತದೆ. ಮತ್ತೆ ಒಂದು ಲಸಿಕಾ ಕಾರ್ಯಕ್ರಮ, ಒಂದು ಕ್ಯಾಲೆಂಡರ್ ಮಾಡ್ಕೊಂಡಿರ್ತೀವಿ, ಇಂತಿಂತ ತಿಂಗಳ ಇಂತಿಂತಕ್ಕೆ ಲಸಿಕೆ ಕೊಡಬೇಕು ಅಂತ, ಅದು ಮಾಡಿರಿ. ಇಲ್ಲ ಇಲ್ಲ. ಮತ್ತೆ ಈ ರೀತಿಯಾಗಿ ಯಾವಾಗಾದ್ರೂ ಹಾನಿ ಆಗಿದೆಯಾ? ಹಾನಿಯಾಗಿದೆ. ಒಂದು ಆಕಳ ಒಳ್ಳೆ 10 ಲೀಟ್ರ್ ಹಾಲು ಕೊಡುವಂತ ಆಕಳ 2ನೇ ದಿವಸದಲ್ಲಿ ಮಲಗಿ ಬಿಡ್ತು. ಕರ ಹಾಕಿ 12ನೇ ದಿವಸ ಸ್ವಲ್ಪ ಕ್ಯಾಲ್ಸಿಯಂ ಏರಿಸಿದ್ರು. ಸುಬ್ರಾಯ್ ಭಟ್ ಅಂತೇಳಿ ಎಲ್ಲ ಪಡೆದ್ರು, ಡಾಕ್ಟ್ರು ಬಂದು ಕ್ಯಾಲ್ಸಿಯಂ ಏರಿಸಿದ್ರು. ಅವ್ರ ಕೈ ಬಿಟ್ಟು ಹೋಗ್ತಾ ಇದ್ದಂತೆ ಮಲಗಿದ ಆಕಳು ಹೇಳಲೇ ಇಲ್ಲ, ಸತ್ತೇ ಹೋಯ್ತು. ಒಂದು 5-6 ದಿವಸ ಬದುಕ್ತು, ಏನು ಮಾಡಲಿಕ್ಕೂ ಆಗಲಿಲ್ಲ. ಆದರೆ ಭಾಳ ಬೇಜಾರಾಯ್ತು ನನಗೆ. ಹೆಂಗೆ ಇರುತ್ತೆ, ಯಾಕಂದರೆ ಅಗದಿ ಇನ್ನೇನು ಹಾಲು ಕೊಡುವಂಥ ಆಕಳು ಅದು ಕರು ಹಾಕಿ 12 ದಿನಕ್ಕೆ ಸಾಯ್ತಾ ಇದೆ, ಯಾರಿಗಾದರೂ ಬೇಜಾರಾಗುತ್ತೆ ಅಲ್ವಾ? ಒಟ್ಟಾರೆ ಇದೊಂದು ಜರ್ನಿ, ನೀವು ನಿಮ್ಮ ಮನೆಯವರು ಎಷ್ಟು ಪ್ರೀತಿಯಿಂದ ಮಾಡ್ತಾಯಿದ್ರೆ, ಅವರು ಪ್ರೀತಿ ಎಷ್ಟು, ನಿಮ್ಮ ಪ್ರೀತಿ ಎಷ್ಟು ಈ ಒಂದು ಡೈರಿ ಮಾಡಲಿಕ್ಕೆ? ಡೈರಿ ಮಾಡಲಿಕ್ಕೆ 60-40 ಅಂತ ಹೇಳ್ಬೋದು. ನಂದು 40, ಅವ್ರದ್ದು 60. ಹೇಗೆ ಅವ್ರು ಹೇಗೆ ನಿಮ್ಗಿಂತ? ನನಗಿಂತ ಚುರುಕು ಇದ್ದಾರೆ. ನಾನು ಸ್ವಲ್ಪ ಹೋದ್ರಾಯ್ತು ಬಿಡು ಅಂತ ಹೇಳಿ ಮನಸ್ಸು ಮಾಡವ. ಅವ್ರಂಗಲ್ಲ, ಏ ಹೋಗ್ಬೇಕು ಅಂದ್ರೆ ಪಟ್ಟಣ ಎದ್ದು ಓಡ್ತಾರೆ. ಆಕಳಕ್ಕೆ ಏನಾಯ್ತು ಏನಿಲ್ಲ, ಎಲ್ಲ ಆಕಳಕ್ಕೂ ಏನಾಗಿದೆ ಏನಿಲ್ಲ ಅಂತ ಹೇಳಿ ನೋಡೋದು, ಹೇಳೋದು, ಏ ನೋಡ್ರಿ ಇದೊಂದು ಆಕಳಕ್ಕೆ ಹಿಂಗಾಗಿದೆ ಅಂತೇಳಿ ನನಗೆ ಅವ್ರು ಹೇಳಿದ ಮೇಲೆ ಗೊತ್ತಾಗ್ಬೇಕು ಹೊರತಾಗಿ ನಾನು ನೋಡೋದು ಕಡಿಮೆ. ಮತ್ತೆ ಹುಲ್ಲು ಕೊಯ್ಲಿಕ್ಕಾದ್ರೂ ಹಂಗೆ ಅವರೇ ಮುಂದೆ ಹಗ್ಗ ತಗೊಂಡು ಮುಂದೆ ಹೋಗಿ ಕಟ್ ಮಾಡಿದ ಮೇಲೆ ನಾನು ಹೋಗೋದು. ನಂದು ಎಲೆಡಿಕೆ ಹಾಕಿಯೇ ಮುಗಿದಿಲ್ಲ, ಎಳ್ಳಿಕೆ ಅಳಸಿತನ ಮಾಡ್ತೇನೆ. ನನಗಿಂತ ಅವರು ಚುರುಕಿದ್ದಾರೆ, ಅವ್ರ ಕೆಲಸ 60%ಗೂ ಮೀರಿದೆ. ನಿಮ್ಮನ್ನು ಎಳ್ಕೊಂಡು ಹೋಗ್ತಾರೆ ಅವರು? ನನ್ನ ತಗೊಂಡು ಹೋಗೋರೇ ಅವರು ಅಂತೇಳಿ ನಾನು ಖುಷಿಯಿಂದ ಹೇಳ್ಕೊಳ್ತೇನೆ. ಯಾಕೆಂದರೆ ಅವರಿಂದ ಹಂಗಾಗಿದೆ ಅದು ನನ್ನ ಭವಿಷ್ಯದಲ್ಲಿ. ನನ್ನ ಏಳಿಗೆಗೆ ನಮ್ಮನೆಯವರೇ ಕಾರಣ ಅಂತ ನಾನು ಖುಷಿಯಿಂದ ಹೇಳ್ಕೊಳ್ತೇನೆ. ಇಷ್ಟೆಲ್ಲ ಖುಷಿಯನ್ನು ಹಂಚಿಕೊಂಡ್ರೆ ಇದನ್ನು ಕೂಡ ಇನ್ನೂ ಏನಾದರೂ ವ್ಯವಸ್ಥಿತವಾಗಿ ಮಾಡ್ಬೋದು, ಅಥವಾ ಏನಾದರೂ ಬದಲಾವಣೆ ಮಾಡ್ಬೋದು, ಅಥವಾ ಮೌಲ್ಯವರ್ಧನೆಗೊಳಿಸ್ಬೋದು, ಇಂಥವೇನಾದರೂ ಐಡಿಯಾಸ್? ಐಡಿಯಾಸ್ ಇದೆ, ಆದರೆ ಕೈ ಮುಟ್ತಾ ಇಲ್ಲ ನನಗೆ. ಯಾಕೆಂದರೆ ಹಾಲು ಖರೀದಿ ಮಾಡೋದು, ಮಾರಾಟ ಮಾಡೋದು, ಬರೋದು, ಈಗ ಮನೆ ಒಂದು ಕಟ್ಕೊಂಡೆ, ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು, ಮದುವೆ ಮಾಡೋದು, ಇದರಲ್ಲಿ ನನ್ನ ರೊಕ್ಕ ಹೋಗ್ತಾ ಉಳಿತು. ಈಗಿನ ಕೈ ಬಂತು ಹೇಳುವ ಟೈಮ್ನಲ್ಲಿ ಆಕಳನೂ ಒಂದು ತೀರ್ಕೊಂಬಿಡ್ತು. ಈಗ ಸದ್ಯ ಆಗಿದ್ದಿದ್ದು ಹಾಗಾಗಿ ಈಗ ಯಾರು ಹೆಲ್ಪ್ ಮಾಡಿದರೆ ನಾನು ಖಂಡಿತವಾಗಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಚಲೋ ಮಾಡಬೇಕು ಅನ್ನೋ ಮನಸ್ಸು ಉಂಟು. ಆದರೆ ಕೈ ಮುಟ್ತಾ ಇಲ್ಲ, ಅದರ ಸಲುವಾಗಿ ಸುಮ್ಮನೆ ಇದ್ದೇನೆ. ಮತ್ತೆ ಈ ಡೈರಿ ಉತ್ಪನ್ನ ಇದೆಯಲ್ಲ, ಇದು ಬಹಳ ಸ್ವಚ್ಛತೆಯನ್ನು ಬಯಸುತ್ತೆ. ಪ್ರತಿಯೊಂದು ಹಂತದಲ್ಲಿ ನಾವು ಹಾಲನ್ನು ಕರೆಯುವಂಥ ಸಂದರ್ಭದೊಳಗಿರ್ಬೋದು, ಸಂಗ್ರಹಿಸುವಂಥ ಸಂದರ್ಭದಲ್ಲಿರ್ಬೋದು, ಅಥವಾ ಒಂದು ಕಡೆ ಅದನ್ನ ಕೂಡಿ ಇಡುವಂಥ ಸಂದರ್ಭ ಇರ್ಬೋದು, ಮತ್ತೆ ಕಳಿಸುವಂಥ ಸಂದರ್ಭ ಇರ್ಬೋದು, ಇಂಥವೆಲ್ಲನು ಅಲ್ಲಿ ಸ್ವಚ್ಛತೆ ಕುರಿತು ಏನಾದರೂ ವಿಶೇಷ? ಸ್ವಚ್ಛತೆ ಅಂದರೆ ಸ್ವಚ್ಛತೆ ಸಲುವಾಗಿ ನಮ್ಮ ಮನೆಯವರೇ ಅವರು ಎಲ್ಲ ಪಾತ್ರೆಗಳನ್ನು ತೊಳೆಯೋದಾಗಲಿ, ಕಮಿಚಿ ಇಡೋದಾಗಲಿ, ಅದನ್ನು ಹೆಂಗೆ ಪ್ಯಾಕ್ ಮಾಡಬೇಕಿದ್ರೆ ಕೂಡ ಸರಿಯಾಗಿ ಪ್ಲಾಸ್ಟಿಕ್ ಇದೆಯೋ ಇಲ್ಲೋ ಅಂತೇಳಿ ಎಲ್ಲ ಚೆಕ್ ಮಾಡಿ ಅವರು ಕೊಟ್ಟ ಮೇಲೆ ನಾನು ಮಾಡೋದಾಗ್ತದೆ. ಪ್ಯಾಕಿಂಗ್ ಮಷಿನ್ ತಂದ್ರಿ? ಅಂದರೆ ಹಿಂಗೆ ಹ್ಯಾಂಡ್ ಸ್ಟ್ರೆಚ್, ಅದು ದೊಡ್ಡ ಮಿಷನ್ ಎಲ್ಲ ಹಾಕಲಿಲ್ಲ. ಆದರೂ ಇದೆಲ್ಲಾದರೂ ನಾವು ಒಂದು 1/2 ಗಂಟೆಯಲ್ಲಿ ಬೇಕಾದಂಗೆ ಒಂದು 100 ಪ್ಯಾಕ್ ಮಾಡ್ಬೋದು. ಹೌದು, ಅಷ್ಟು ಪಟ ಪಟ ಆಗ್ತದೆ, ಏನೋ ಸಮಸ್ಯೆ ಇಲ್ಲ. ಕೈ ಕುಂತಿದೆ. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ನಮ್ಮ ಈ ಆಕಾಶವಾಣಿ ಸಂದರ್ಶನದಲ್ಲಿ ಭಾಗವಹಿಸಿ ಡೈರಿ ಒಳಗೂ ಕೂಡ ತಂತ್ರವನ್ನು ಬಳಸಬೇಕು, ಮಾರುಕಟ್ಟೆ ತಂತ್ರ ಇರಬೇಕು, ಅಲ್ಲಿ

ಮಂಗಲ ನೀರೇ ಮೊದಲಿಲ ಜೋಗಪ್ಪನೆ ಕೊಡುವಾಡರು ನೀರ ಕೊಡೆ ನಂದು ಮಾತಾ ಹೇಳಲೆ ಕುಸುಮಲಿಯೋ